ಎತ್ತುಗಳ ಸಾಕಾಣಿಕೆ ಕುರಿತಾದ ಸರಣಿ ಕಾರ್ಯಕ್ರಮ. ಮಣ್ಣಿನ ಜೀವ ಸಂಕುಲಕ್ಕೆ ಶೇಷ ಮಣ್ಣಿನ ಜೀವ ಸಂಕುಲಕ್ಕೆ ಶೇಷ ಕೇಳಿ ಕಾರ್ಯಕ್ರಮ ರೈತನ ಸಂಪತ್ತು. ರೈತನ ಸಂಪತ್ತು ರೈತನ ಸಂಪತ್ತು ರೈತನ ಸಂಪತ್ತು ಆಗಿದೆ ಎತ್ತು ರೈತನ ಸಂಪತ್ತು ಆಗಿದೆ ಎತ್ತು ರೈತನ ಸಂಪತ್ತು ಎತ್ತುಗಳೇ ರೈತನ ಜೀವ ಜಗತ್ತು ಎತ್ತುಗಳೇ ರೈತನ ಜೀವ ಜಗತ್ತು ಉಳಿಸೋಣ ಎತ್ತುಗಳ ಕೃಷಿ ಸಂಸ್ಕೃತಿ ಉಳಿಸೋಣ ಎತ್ತುಗಳ ಕೃಷಿ ಸಂಸ್ಕೃತಿ ತಪ್ಪಿಸೋಣ ಭೂಮಿ ತಾಯ ಮೇಲಿನ ವಿಕೃತಿ ತಪ್ಪಿಸೋಣ ಭೂಮಿ ತಾಯ ಮೇಲಿನ ವಿಕೃತಿ ತಪ್ಪಿಸೋಣ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತನ ಸಂಪತ್ತು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೃಷಿಕ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ವೇದ ಕಾಲದಲ್ಲಿ ಎತ್ತುಗಳ ವಿಚಾರ, ಈ ಕುರಿತಂತೆ ವಾಲ್ಮೀಕಿ ಶ್ರೀನಿವಾಸ ಅಯ್ಯಂಗಾರ್ಯ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ವಾಲ್ಮೀಕಿ ಶ್ರೀನಿವಾಸ ಅಯ್ಯಂಗಾರಿ ಅವರೇ, ನಮಸ್ಕಾರ. ನಮಸ್ಕಾರ. ವೇದ ಕಾಲದ ಕೃಷಿಯಲ್ಲಿ ಎತ್ತುಗಳ ಬಗೆಗಿನ ವಿಚಾರಗಳ ಬಗ್ಗೆ, ಉಲ್ಲೇಖಗಳ ಬಗ್ಗೆ ತಾವಿವತ್ತು ಸವಿವರವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು. ವೇದ ಕಾಲದಲ್ಲಿ ಎತ್ತುಗಳನ್ನ ಒಂದು ಸಾಕು ಪ್ರಾಣಿಯಾಗಿ ಸಾಕ್ತಾ ಇದ್ರು ಅಂತ ಅನೇಕ ಸೂಕ್ತಿಗಳಲ್ಲಿ ಉಲ್ಲೇಖ ಇದೆ. ಇದರೊಳಗೆ ಸಾಮ, ಯಜು ಮತ್ತೆ ಋಗ್ ಈ ಮೂರು ವೇದಗಳಲ್ಲೂ ಒಂದು ಮಂತ್ರ ಇದೆ. ಇದಕ್ಕೆ ಗೌಶೂಕ್ತ ಅಂತ ಹೇಳ್ತಾರೆ. ಯದಿಂದ್ರಾಹಂ ಯಥಾತ್ವಮೀಶೀಯ ವಸ್ವ ಏಕಯಿತ್ ಸ್ತೋತಾಮೇ ಗೋ ಸಖಾಸ್ಯ. ಇದು ಗೌಶೂಕ್ತದ ಋಗ್ ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಭಗವಂತನೇ ಹೇಗೆ ನೀನೊಬ್ಬನೇ ಸಮಸ್ತ ಐಶ್ವರ್ಯಗಳಿಗೂ ಅಧಿಪತಿಯಾಗಿರುವೆಯೋ ಹಾಗೆಯೇ ನಾನೂ ಸಹ ಈ ಗೋ ಭೂಮಿ ಇತ್ಯಾದಿ ಐಶ್ವರ್ಯಾದಿಗಳಿಗೆ ಮಿತ್ರನಾಗಿರಲು ಪ್ರಾರ್ಥಿಸುತ್ತೇನೆ. ಇಲ್ಲಿ ಸಂಪತ್ತು ಅಂದ್ರೆ ನಾವು ಗೋವನ್ನು ಒಂದು ಸಂಪತ್ತು ಅಂತ ಇಲ್ಲಿ ನಾವು ಕಂಡುಕೊಂಡಿದ್ದೀವಿ. ನಾವು ಈಗ ವೇದ ಕಾಲದಲ್ಲಿ ಅನೇಕ ಗ್ರಂಥಗಳು ಕಂಡುಬರುತ್ತವೆ. ಇದರೊಳಗೆ ಅತಿ ಮುಖ್ಯವಾಗಿ ಕಂಡುಬರೋದು ಯಾವ್ದಪ್ಪ ಅಂದ್ರೆ, ಕೌಟಿಲ್ಯನ ಅರ್ಥಶಾಸ್ತ್ರ, ವರಾಹಮಿಹಿರನ ಬೃಹತ್ ಸಂಹಿತೆ, ಹಾಗೂ ಹಳಗನ್ನಡದಲ್ಲಿರುವ ಚಾವುಂಡರಾಯನ ಲೋಕೋಪಕಾರಂ ಎಂಬ ಕೃತಿ. ನಮ್ಮ ಇತಿಹಾಸಗಳ ಹತ್ರ ನೋಡಿದಾಗ ಪ್ರತಿಯೊಂದು ರಾಜಮನೆತನಗಳೂ ಸಹ ಕೃಷಿಯನ್ನ ಪ್ರಧಾನವಾಗಿಟ್ಕೊಂಡಿದ್ವು, ಹಾಗೂ ಈ ಕೃಷಿಯಲ್ಲಿ ಪಶುಗಳಿಗೆ ಅತ್ಯಂತ ಅವಶ್ಯವಾದ ಒಂದು ಸ್ಥಾನವನ್ನ ಕೊಟ್ಟಿತ್ತು. ಪಶುಗಳ ಆರೋಗ್ಯ, ಅವುಗಳ ಸಂಗೋಪನೆ, ಇವುಗಳ ಬಗ್ಗೆ ಬಹಳ ವಿಸ್ತಾರವಾದ ವಿವರಣೆಗಳು ಈ ಗ್ರಂಥಗಳಲ್ಲಿವೆ. ಪಶು ಅಂದ್ರೆ ನಾವು ಹಸು ಮತ್ತೆ ಎತ್ತು ಎರಡನ್ನೂ ಒಟ್ಟಿಗೆನೆ ಹೇಳ್ತೀವಿ. ಯಾವತ್ತು ನಾ ಈ ಗ್ರಂಥಗಳಲ್ಲಿ ಹಸು ಅಥವಾ ಎತ್ತು ಇದನ್ನ ಬೇರೆಯಾಗಿ ಹೇಳೇ ಇಲ್ಲ. ಇನ್ನೂ ಎಷ್ಟೋ ಸಂಗತಿಗಳು ಹೇಳ್ತಾರೆ ಏನಪ್ಪಾ ಅಂದ್ರೆ, ಹಸುವಿನ ಏನು ಲಕ್ಷಣಗಳಿವೆಯೋ ಅದನ್ನೇ ಎತ್ತುಗೂ ಹೊಂದಿಸ್ಕೋಬಹುದು ಅಂತಾನು ಹೇಳ್ತಿರ್ತಾರೆ. ಹೀಗಿರುವಾಗ ಎತ್ತನ್ನ ಹೇಗೆ ಸಾಕಬೇಕು, ಎತ್ತು ಹೇಗೆ ನಮಗೆ ಅಗತ್ಯವಾಗಿದೆ ಅಂತ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಹೇಳೋ ಹಾಗೆ, ಹತ್ತು ಹಸುಗಳ ಹಿಂಡಿನೊಡನೆ ನಾಲ್ಕು ಎತ್ತುಗಳಿರಬೇಕಂತೆ, ಹಾಗೂ ಈ ಹಸುಗಳನ್ನ ಕರು, ಕಡಸು, ಪಳಗಿದ ಎತ್ತು, ಗಾಡಿ ಎತ್ತು, ನೇಗಿಲ ಎತ್ತು, ಸಂತಾನಕ್ಕಾಗಿ ಎತ್ತು ಅಂದ್ರೆ ಹೋರಿ, ಮಾಂಸಕ್ಕಾಗಿ ಎತ್ತು ಹಸು ಅಂತ ವಿಂಗಡಿಸಿದ್ದಾರೆ. ಮತ್ತೆ ಈ ಹಸುಗಳನ್ನ ಕಾಯೋರಿಗೆ ಗೋಪಾಲಕರು ಅಂತ ಹೆಸರು. ಇವರು ಹಸು ಎತ್ತುಗಳಿಗೆ ವೈದ್ಯ ಮಾಡುವ ಕಲಿಯನ್ನು ಅರಿತಿರ್ತಾರಂತೆ, ಅರಿತಿರಬೇಕು ಅಂತಾನು ಹೇಳಿದ್ದಾರೆ. ಹೀಗಾಗಿ ಎತ್ತಿಗೆ ಹಾಗೂ ಹಸುಗಳಿಗೆ ಏನೇ ಆರೋಗ್ಯ ಕೆಟ್ಟರು ಅದನ್ನ ನೋಡ್ಕೋತಾ ಇರೋರು ಅಲ್ಲಲ್ಲೇ ಚಿಕಿತ್ಸೆ ಮಾಡ್ತಾರೆ. ಈ ಚಿಕಿತ್ಸೆನೂ ಸಹ ಹೇಗ್ ಮಾಡಬಹುದು ಅಂದ್ರೆ, ಅಲ್ಲಲ್ಲಿರೋ ದ್ರವ್ಯ ಕಾರ್ಡ್ನಲ್ಲಿ ಏನೇನು ಸಿಗುತ್ತೋ ಆ ದ್ರವ್ಯಗಳಿಂದನೇ ಮಾಡಬಹುದು. ಅದನ್ನು ಒಂಥರ ಚೆನ್ನಾಗಿ ವಿವರಿಸಿದ್ದಾರೆ. ನಾವು ಎತ್ತುಗಳಿಗೆ ಆಹಾರ ಏನಪ್ಪಾ ಅಂತ ಕೌಟಿಲ್ಯ ಹೇಳಿದಾನೆ. ಎತ್ತುಗಳಿಗೆ ಆಹಾರ ಪ್ರತಿನಿತ್ಯ ಒಂದಿನ ಕೊಡಬೇಕು ಅಂತ ಹೇಳೋದು. ಒಂದು ದ್ರೋಣ ಅಂದ್ರೆ 13 ಗ್ರಾಂ ಹೆಸರು ಬೇಳೆ ಅಥವಾ ಯವ ಅಂದ್ರೆ ಜವೆಗೋಧಿನ ಬೇಯಿಸಬೇಕಂತೆ. ಇದರೊಡನೆ ಒಂದು ಫಲ ಅಂದ್ರೆ 48 ಗ್ರಾಂ ಹಿಂಡಿ, ಎಳ್ಳಿನ ಹಿಂಡಿ, ಕಡಲೆಕಾಯಿ ಹಿಂಡಿ, ಯಾವ್ದು ಬೇಕಾದ್ರಾಗ್ಬೋದು, ಅಥವಾ 10 ಆಡಕ ಅಂದ್ರೆ 30 ಗ್ರಾಂ ತೌಡು. ಇದಿಷ್ಟನ್ನು ಸೇರಿಸಿ ಒಂದ್ಸರ್ತಿ ಎತ್ತುಗಳಿಗೆ ಆಹಾರವಾಗಿ ಪ್ರತಿದಿನಾನು ಕೊಡಬೇಕು ಅಂತಾರೆ. ಇದು ಒಂದು ರೀತಿ ಸಂಜೀವಿನಿ ಇದ್ದಾಗೆ, ನಾವು ಅದಕ್ಕೆ ಕೊಡೋ ಹುಲ್ಲು, ಅದನ್ನ ಮೇಯಿಸೋ ಹುಲ್ಲು ಇದೆಲ್ಲ ಬಿಟ್ಟು ಇದನ್ನ ಕೊಡಬೇಕು ಅಂತ ಹೇಳ್ತಾನೆ. ಹಾಗೇನೆ ಈ ಎತ್ತುಗಳನ್ನ ಉಳುಮೆ ಎತ್ತು, ಗಾಡಿ ಹಾಕೋ ಎತ್ತು ಅಂತಾನು ಹೇಳ್ತಾರೆ. ಇದಕ್ಕೆ ಮೂಗುದಾರ ಹಾಕಿರುವ ಎತ್ತು ಅಂತ ಹೇಳ್ತಾರೆ. ಇದಕ್ಕೆ ಆಹಾರ ಏನ್ ಕೊಡಬೇಕು ಅಂತ ಹೇಳ್ತಾರೆ ನೋಡಿ. ಅರ್ಧ ಭಾರ ಅಂದ್ರೆ 480 ಗ್ರಾಂ ಒಣ ಹುಲ್ಲು ಅಂತ ಹೇಳ್ತಾರೆ. ಆಮೇಲೆ ಒಂದು ಭಾರ ಹಸಿ ಹುಲ್ಲು ಅಂದ್ರೆ 960 ಗ್ರಾಂ ಇವತ್ತಿನ ಲೆಕ್ಕದಲ್ಲಿ. ಒಂದು ಫಲ 48 ಗ್ರಾಂ ಹಿಂಡಿ, 10 ಆಡಕ ಅಂದ್ರೆ 30 ಗ್ರಾಂ ತೌಡು, 5 ಫಲ ಉಪ್ಪು ಅಂದ್ರೆ 240 ಗ್ರಾಂ, 1 ಪ್ರಸ್ಥ ನೀರು ಅಂದ್ರೆ 768 ಗ್ರಾಂ, 1 ಫಲ ಮಾಂಸ ಅಂದ್ರೆ 48 ಗ್ರಾಂ, 1 ಆಡಕ ಮಜ್ಜಿಗೆ 3 ಗ್ರಾಂ, 1 ದ್ರೋಣ ಬೇಯಿಸಿದ ಉದ್ದು 13 ಗ್ರಾಂ ಅಥವಾ ಯವ ಅಂತಾರೆ. ಇದರ ಜೊತೆಗೆ 1 ದ್ರೋಣ 13 ಗ್ರಾಂ ಹಾಲು ಅಥವಾ 1/2 ಆಡಕ ಅಂದ್ರೆ 1.5 ಗ್ರಾಂ ಸುರೆ, ಸುರೆ ಅಂದ್ರೆ ಕಳ್ಳು ಅಥವಾ ಹೆಂಡ, 1 ಪ್ರಸ್ಥ ತೈಲ ಅಥವಾ ತುಪ್ಪ ಅಂದ್ರೆ ಅದು ಸುಮಾರು 768 ಗ್ರಾಂ, 10 ಫಲ ಅಂದ್ರೆ 480 ಗ್ರಾಂ ಬೆಲ್ಲ. ಇದಿಷ್ಟನ್ನು ಬೆರೆಸಿ ಆಹಾರವನ್ನು ಮಾಡಿ ಎತ್ತಿಗೆ ಕೊಡಬೇಕು, ದುಡಿಯೋ ಎತ್ತಿಗೆ ಅಂತ. ಇದು ಸಂಜೀವಿನಿ ಅಂತ. ಇದು ಎತ್ತಿಗೆ ಬಲ ಕೊಡುತ್ತೆ, ಶಕ್ತಿ ಕೊಡುತ್ತೆ, ಆರೋಗ್ಯವನ್ನ ಸಂರಕ್ಷಣೆ ಮಾಡುತ್ತೆ ಅಂತ. ಬಹುಶಃ ಎಲ್ಲಾನ ಅನ್ಕೊಂಡಿರೋದು ಎತ್ತು ಮತ್ತೆ ಹಸು ಸಸ್ಯಾಹಾರಿ ಅಂತ, ಆದ್ರೆ ಇಲ್ಲಿ 48 ಗ್ರಾಂ ಮಾಂಸವನ್ನು ಸಹ ಇಲ್ಲಿ ಬೆರೆಸಬೇಕು. ಈ ಮಾಂಸವು ಬಹುಶಃ ನಮಗೆ ಊಹೆಗೆ ನಿಲುಕದ ಒಂದು ವಸ್ತುವಾಗಿರಬಹುದು. ವಾಸ್ತವವಾಗಿ ಮಾಂಸವು ಸಹ ಒಂದು ಈ ಪಶುವಿನ ಆಹಾರವಾಗಿತ್ತು ಅಂತಾನು ನಮಗೆ ಗೊತ್ತಾಗುತ್ತೆ. ಮತ್ತೆ ನಾವು ಈ ವರಾಹ ಮಿಹಿರರ ಬೃಹತ್ ಸಂಹಿತೆಯ ಗ್ರಂಥಕ್ಕೆ ಹೋದಾಗ ಅದರಲ್ಲಿ ಹಸು ಮತ್ತೆ ಎತ್ತುಗಳ ಕುರಿತು ದೀರ್ಘವಾದ ವಿವರಣೆ ಇದೆ. ವರಾಹ ಮಿಹಿರರು ಸಾಮಾನ್ಯವಾಗಿ ಶುಚಿಯಾಗಿರುವ, ಅಶುಚಿಯಾಗಿರುವ, ಅಶುಭಕರವಾಗಿರುವ, ಶುಭಕರವಾಗಿರುವ ಎತ್ತುಗಳ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಬಹುಶಃ ನಾವು ಇವಾಗ ಏನು ಎತ್ತಿನ ನಾವು ಅದರ ಹಲ್ ನೋಡೋದು, ಸುಳಿ ನೋಡೋದು, ಕೊಂಬು ನೋಡೋದು, ಬಾಲ ಹಿಡಿದು ನೋಡೋದು ಇದೆಲ್ಲ ಏನೇನು ಮಾಡ್ತೀವೋ, ಬಹುಶಃ ಇದು ನಾವು ಏನೋ ನಾವು ಇದು ನಮ್ಗೆ ಯಾರೋ ನಮ್ಮ ತಲೆ ಹಿಂದಿನವರಿಂದ ಬಂದಿರೋದು ಅಂತ ಅನ್ಕೊಂಡಿರ್ಬೋದು. ಆದ್ರೆ ಇದು ಗ್ರಂಥದಲ್ಲೂ ಉಲ್ಲೇಖ ಇದೆ. ವರಾಹ ಮಿಹಿರರನ್ನ ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿ ಇದ್ದವರು ಅಂತ ಹೇಳ್ತಾರೆ. ಆಗಲೂ ಸಹ ಎತ್ತನ್ನ ಹೇಗಿಟ್ಕೋಬೇಕು, ಹಸುಗಳನ್ನ ಹೇಗಿಟ್ಕೋಬೇಕು, ಯಾವ ರೀತಿ ಹಸುಗಳು ಶುಭಕರ, ಯಾವ ರೀತಿ ಎತ್ತುಗಳು ಶುಭಕರ ಅಶುಭಕರ ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅದರೊಳಗೆ ಹೇಳ್ತಾರೆ, ಅಶುಚಿಯಾಗಿರುವ ಎತ್ತು, ಒಣಗಿದಂತೆ ಇರುವ ಕಣ್ಣುಗಳು, ಕಣ್ಣೂರು ಸುರಿಸುತ್ತಿರುವ ಎತ್ತು, ಇಲಿಯ ಕಣ್ಣುಗಳಂತಿರುವ ಎತ್ತು ಅಥವಾ ಹಸುಗಳು ಅಶುಭಕಾರಿ ಅಂತ ಹೇಳ್ತಾರೆ. ಚಪ್ಪಟೆಯಾಗಿರುವ ಹಾಗೂ ದೃಢವಾಗಿರದ ಕೊಂಬುಗಳು, ಕಪ್ಪಾಗಿರುವ ಅಥವಾ ಕೆಂಪಾಗಿರುವ ಅಥವಾ ಕತ್ತೆಯ ಬಣ್ಣದಂತಿರುವ ಕೊಂಬುಗಳು, ಈ ರೀತಿ ಕೊಂಬುಗಳಿದ್ರೂ ಸಹ ಹಸು ಎತ್ತುಗಳು ಅಶುಭಕಾರಿ ಅಂತ ಹೇಳ್ತಾರೆ. ಹಸುಗಳಿಗೆ ಎತ್ತುಗಳಿಗೆ ಎಷ್ಟು ಹಲ್ಲಿರಬೇಕು ಅನ್ನೋದನ್ನು ಚೆನ್ನಾಗಿ ಹೇಳಿದ್ದಾರೆ. 10, 7 ಅಥವಾ 4 ಹಲ್ಲುಗಳುಳ್ಳ, ಕೊಂಬಿರದ, ಹಳ್ಳವಿರುವ ಬೆನ್ನಿರುವ, ಸಣ್ಣದಾದ ಹಾಗೂ ದಪ್ಪನಾದ ಕೊರಳುಳ್ಳ, ಯವಧಾನ್ಯದ ಆಕಾರದಲ್ಲಿರುವ ಹಣೆ ಇರುವ, ಗೊರೆಸು ಒಡೆದಿರುವ, ಅತಿ ಉದ್ದನಾದ ಹಾಗೂ ಕಪ್ಪಾಗಿರುವ ನಾಲಿಗೆಯುಳ್ಳ, ಅತಿ ಸಣ್ಣದಾದ ಅಥವಾ ಅತಿ ದಪ್ಪನಾದ ಮೊಲಕಾಳಿರುವ, ದಪ್ಪನಾದ ಗೂನಿರುವ, ಅಶಕ್ತ ದೇಹವಿರುವ, ಹೆಚ್ಚು ಕಡಿಮೆ ಅಂಗಗಳಿರುವ ಎತ್ತೂ ಸಹ ಅಶುಭಕರ ಅಂತ ಹೇಳ್ತಾರೆ. ಇದೇ ರೀತಿ ಮುಂದುವರಿತಾ ಇನ್ನೂ ಅಶುಭ ಲಕ್ಷಣಗಳನ್ನ ಹೇಳ್ತಾರೆ. ದೊಡ್ಡದಾದ ಹಾಗೂ ತುಗುತ್ತಿರುವ ಶಿಷ್ಣಗಳಿರುವ, ಸ್ತನಗಳಲ್ಲಿ ನರಗಳು ತುಂಬಿರುವ, ಕೆನ್ನೆಗಳಲ್ಲಿ ನರಗಳು ಕಂಡುಬರುವ, 3 ಸ್ತರದಲ್ಲಿ ಮೂತ್ರ ಮಾಡುವ ಎತ್ತು ಸಹ ಅಶುಭಕಾರಿಯು ಅಂತ ಹೇಳ್ತಾರೆ. ಹಾಗೆ ಇನ್ನೂ ಒಂದ್ ಸ್ವಲ್ಪ ಮುಂದೆ ಹೋಗಿ, ಕಡುಕಪ್ಪಾಗಿರುವ ತುಟಿ, ನಾಲಿಗೆಯುಳ್ಳ ಹಾಗೂ ಸದಾ ಗುಟುರುತ್ತಿರುವ ಎತ್ತು ಇಡೀ ಹಿಂಡನ್ನು ನಾಶಪಡಿಸುತ್ತದೆ ಅಂತಾನು ಹೇಳ್ತಾರೆ. ಈ ಒಂದು ಅಶುಭಕಾರಿ ಎತ್ತುಗಳಲ್ಲಿ ಹಸುಗಳಲ್ಲಿ ಏನ್ ಸೂಚನೆ ಮಾಡುತ್ತೆ ಅಂದ್ರೆ, ಇದೆಲ್ಲವೂ ಸಹ ಹಸು ಮತ್ತೆ ಎತ್ತಿನ ಆರೋಗ್ಯ ಅನಾರೋಗ್ಯದ ಬಗ್ಗೆ ಬಹಳ ಚೆನ್ನಾಗಿ ತೋರಿಸುತ್ತೆ. ಅಶುಚಿಯಾಗಿರೋ ಎತ್ತು ಕಣ್ಣು ಒಣಗದಂತೆ ಇರೋದು, ಕಣ್ಣೀರು ಸೂಸ್ತಾ ಇರೋದು, ಅದು ನೋಡ್ತಾನೆ ಏನೋ ಮನಸ್ಸಿಗೆ ಬೇಜಾರಾಗುತ್ತೆ. ಹಾಗಾಗಿ ಅದನ್ನ ಬಲಹೀನ ಎತ್ತು ಅಂತ ಹೇಳ್ತಾರೆ. ಬಲಹೀನ ಎತ್ತಿನ ಯಾರು ತಗೊಳಕ್ ಇಷ್ಟಪಡಲ್ಲ. ಹಾಗೇನೆ ಚಪ್ಪಟೆಯಾಗಿರುವ ಹಾಗೂ ದೃಢವಾಗಿರದ ಕೊಂಬುಗಳು ಅಂತಾರೆ. ಎತ್ತುಗಳಿಗೆ ಹಸುಗಳಿಗೆ ನಮ್ ದೇಶದಲ್ಲಿ ಹೇಳೋದು ಕೊಂಬುಗಳು ಬಹಳ ಗಟ್ಟಿಯಾಗಿರ್ಬೇಕು ಅಂತಾನೆ ಹೇಳೋದು. ಎತ್ತುಗಳಿಗೆ ಕೊಂಬುಗಳು ದೃಢವಾಗಿಲ್ಲ ಅಂದ್ರೆ ಅದಕ್ಕೆ ಅನಾರೋಗ್ಯ ಅಂತ. ಅನಾರೋಗ್ಯದ್ದು ಯಾರಿಗೂ ಬೇಡ. ಇನ್ನು ಬರೆದ್ರೆ ಕೊಂಬಿರದ ಎತ್ತು ಬೇಡ ಅಂತಾನು ಹೇಳ್ತಾರೆ. ಗೊರಸು ಒಡೆದಿರಬಾರದು ಅಂತಾರೆ. ನಾಲಿಗೆ ಉದ್ದನಾಗೂ ಇರಬಾರದು, ಕಪ್ಪಾಗೂ ಇರಬಾರದು ಅಂತಾರೆ. ಮೊಣಕಾಲು ಸಣ್ಣನಾಗಿರಬಾರದು, ದಪ್ಪನಾಗೂ ಇರಬಾರದು ಅಂತಾರೆ. ಅಶಕ್ತ ದೇಹವಿರಬಾರದು ಅಂತಾರೆ. ಹೆಚ್ಚು ಕಡಿಮೆ ಅಂಗಗಳು ಇರಬಾರದು ಅಂತಾರೆ. ಇವೆಲ್ಲವೂ ಅಶುಭಕರ ಚಿಹ್ನೆಗಳೇನಪ್ಪಾ ಅಂದ್ರೆ ಎತ್ತಿನ ಅನಾರೋಗ್ಯವನ್ನ ಸೂಚಿಸುತ್ತಷ್ಟೇನೆ. ಅನಾರೋಗ್ಯವಿಂದ ಇರೋ ಎತ್ತು ನಾವು ತಗೊಂಡು ಏನು ಪ್ರಯೋಜನ ಇಲ್ಲ, ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ಇನ್ನು ಮುಂದೆ ಹೋಗಿ ಮೂರು ಸ್ತರದಲ್ಲಿ ಮೂತ್ರ ಮಾಡುವ ಎತ್ತು ಅಂತಾರೆ. ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ಎತ್ತು ಉಚ್ಚೆ ಹೋಯ್ದಂಗೆ ಅಂತ ಒಂದು ಗಾದೆ ಇದೆ. ಎತ್ತು ಉಚ್ಚೆ ಹೋಯಿತು ಅಂದ್ರೆ ಉಯ್ತಾನೇ ಇರುತ್ತೆ, ಅದು ನಿಲ್ಸೋದು ಬಹಳ ಕಷ್ಟ. ಅದು ಎತ್ತಿನ ಸಾಮಾನ್ಯವಾದ ಲಕ್ಷಣ. ಅದು ಯಾವಾಗ ಮೂತ್ರ ಮಾಡೋದು ನಿಲ್ಸುತ್ತೋ ಆವಾಗ ಅದಕ್ಕೆ ರೋಗ ಇದೆ ಅಂತ ಅರ್ಥ. ಹಾಗಾಗಿ ಅದು ಅಶುಭಕರ ಅಂತಾನು ಹೇಳಿದ್ರೆ. ಮುಂದೆ ಹೋಗ್ತಾ ಹೇಳ್ತಾರೆ, ಅತಿ ಹೆಚ್ಚಾದ ಸಗಣಿ ಹಾಕುವ, ಮಣಿಯಂತೆ ಹೊಳೆಯುವ ಕೊಂಬುಗಳುಳ್ಳ, ಕೃಷ್ಣ ಸಾರಂಗದಂತೆ ಹೊಟ್ಟೆ ಬಣ್ಣವುಳ್ಳ ಎತ್ತುಗಳನ್ನು ಮನೆಯಲ್ಲಿ ಹುಟ್ಟಿದರೂ ಸಹ ತೀಸಬೇಕು ಅಂತಾರೆ. ಇವುಗಳೆಲ್ಲಾನು ಅಶುಭ ಲಕ್ಷಣಗಳು ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ನಾವು ಮನೆಯಲ್ಲೇ ಹುಟ್ಟಿದ್ರೆ ನಾವೇನ್ ಮಾಡೋದು ಅಂತ ಒಂದು ಪ್ರಶ್ನೆ ಬಂದ್ರೆ ಅದನ್ನು ಇಟ್ಕೋಬಾರದು ಅಂತಾರೆ. ಇದನ್ನ ಹೇಗೆ ಇಟ್ಕೋಬಾರದು? ಸಾಮಾನ್ಯವಾಗಿ ಇದನ್ನ ಇಟ್ಕೊಳ್ಳದೆ ಇರೋದಕ್ಕೆ ಒಂದು ಪದ್ಧತಿ ಇದೆ ಹಳ್ಳಿನಲ್ಲಿ. ಈಗ ಸುಮಾರು ಅದು ಹೋಗ್ಬಿಟ್ಟಿರ್ಬೇಕು. ಅದಕ್ಕೆ ವೃಷೋತ್ಸರ್ಜನ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಏನ್ ಮಾಡ್ತಿದ್ರು ಅಂದ್ರೆ ವರ್ಷದಲ್ಲಿ ಒಂದಿನ ವೃಷೋತ್ಸರ್ಜನವನ್ನ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಇದು ದೀಪಾವಳಿನಲ್ಲೋ ಅಥವಾ ಸಂಕ್ರಾಂತಿನಲ್ಲೋ ಎತ್ತಿಗಳಿಗೆ ಅಂತ ಪೂಜೆ ಮಾಡಿದಾಗ ಯಾವ್ಯಾವ ಎತ್ತಿಗಳು ಬೇಡವೋ ಅದೆಲ್ಲಾನು ಕಾಡ್ಗಟ್ಬಿಡ್ತಾ ಇದ್ರು. ಅದಕ್ಕೆ ವೃಷೋತ್ಸರ್ಜನ ಅಂತ ಹೇಳ್ತಾ ಇದ್ರು. ಆ ಸ್ವಲ್ಪ ಹಿಂದೆ ಸ್ವಲ್ಪ ಅದು ಆ ಒಂದು ಪದ್ಧತಿನೂ ಸಹ ಸ್ವಲ್ಪ ನಾಶವಾಗ್ಕೊಂಡು ಬಂದು ಕೊನೆಗೆ ಹೇಗ್ ಬಂತು ಅಂದ್ರೆ ಯಾರಾದ್ರೂ ಸತ್ತೋದ್ರೆ ಅವ್ರ ಹೆಸರಿನಲ್ಲಿ ಒಂದು ಎತ್ತಿನ ಬಿಡೋದು ಬಂದ್ಬಿಡ್ತು, ಅವರ ನೆನಪಿಗಾಗಿ ಎತ್ತಿನ ಬಿಡೋದು ಒಂದು ಬಂದ್ಬಿಡ್ತು. ಅದೆಲ್ಲ ಇದೆಲ್ಲ ಏನಪ್ಪ ಅಂತಂದ್ರೆ ಯಾವ್ದು ಎತ್ತು ನಮ್ಮ ಮನೇಲಿ ಹುಟ್ಟಿದ್ಯೋ ಅದಕ್ಕೆ ಶುಭ ಲಕ್ಷಣಗಳಿಲ್ವೋ, ಅನಾರೋಗ್ಯಕರ ಇದೆಯೋ, ಅದನ್ನ ಕಾಡಕ್ಕೆ ಬಿಟ್ಟು ಬಿಡೋದು ಅಂತ ಅವ್ರು ಮಾಡ್ತಾ ಇದ್ರು. ಮತ್ತೆ ದೇಹದಲ್ಲಿ ಹೂವುಗಳನ್ನು ಹೋಳುವ, ಚಿತ್ತಾರಗಳಿರುವ, ಬೆಕ್ಕಿನ ಕಣ್ಣಿನಂತೆ ಕಣ್ಣಿರುವ ಎತ್ತು ಅಶುಭಕರ ಅಂತ ಹೇಳ್ತಾರೆ. ದೇಹದಲ್ಲಿ ಚಿತ್ತಾರವಿರುವ ಎತ್ತುಗಳು ತಗೋಬಾರದು ಅಂತಾರೆ. ಸಾಮಾನ್ಯವಾಗಿ ಈಗಲೂ ನಮ್ಮ ಹಳ್ಳಿ ಕಡೆ ನಂಬಿಕೆ ಇದೆ, ಎತ್ತುಗಳು ಬಹಳ ಒಂಥರ ಒಂದೇ ಬಣ್ಣವಾಗಿರಬೇಕು, ನಾನಾ ಬಣ್ಣ ಇರಬಾರದು ಅಂತ. ಈ ಎತ್ತುಗಳ ದೇಹದ ಮೇಲೆ ಚಿತ್ತಾರ ಇರೋದು ಸಹ ಅನಾರೋಗ್ಯಕರ ಲಕ್ಷಣ. ಇದು ಇದನ್ನ ಗೋವಿನ ಲಕ್ಷಣದಲ್ಲಿ ಹೇಳಿದರೆ ಎತ್ತು ಒಂದೇ ಬಣ್ಣದಲ್ಲಿರಬೇಕಂತೆ. ಇನ್ನು ಅದರ ತಲೆ, ಅದರ ಕಣ್ಣುಗಳು ಕಾತರದಿಂದ ಇದ್ರೆ, ಬೆಳವಣಿಗೆ ಇಲ್ಲದೆ ಹೋದ್ರೆ ಅದನ್ನ ಎತ್ತನ್ನ ನೊಗಕ್ಕೆ ಅಥವಾ ಗಾಡಿಗೆ ಕಟ್ಟಿದಾಗ ಕುಂಟ್ತಾ ಇದ್ರೆ ಆ ಎತ್ತು ಅಯೋಗ್ಯ ಅಂತ ಹೇಳ್ತಾರೆ. ಇದೆಲ್ಲಾನು ಏನಪ್ಪಾ ಅಂದ್ರೆ ಅಶುಭಕರ ಚಿಹ್ನೆ ಅಂದ್ರೆ ಎತ್ತಿನ ಅನಾರೋಗ್ಯ ಲಕ್ಷಣಗಳಿದೆಲ್ಲ ನಮಗೆ ಗೊತ್ತಾಗೋದು. ಇನ್ನು ಬರ್ತಾ ಶುಭ ಲಕ್ಷಣಗಳು ಹೇಳ್ತಾರೆ, ಮೃದುವಾಗಿರುವ, ನುಣುಪಾಗಿರುವ ಮತ್ತು ಕೆಂಪು ವರ್ಣದ ತುಟಿಗಳುಳ್ಳ ಅಂತ ಹೇಳ್ತಾರೆ. ಎತ್ತಿನ ಚರ್ಮ ಮೈ ಮೃದುವಾಗಿದ್ರೆ ನಮಗೂ ಅದನ್ನ ಮುಟ್ಟಕೊಂಡು ಸವರ್ಕೊಂಡು ಮಾಡಕ್ ನಮಗೂ ಒಂಥರ ಆನಂದ ಆಗುತ್ತೆ, ನುಣುಪಾಗಿದ್ರು ಆನಂದ ಆಗುತ್ತೆ. ಇದನ್ನೇನೆ ಒಂದು ಆರೋಗ್ಯಕರ ಲಕ್ಷಣ ಅಂತಾನು ಹೇಳ್ತಾರೆ. ಇದರ ಅಂಡುಗಳು ಸಣ್ಣದಾಗಿರ್ಬೇಕಂತೆ, ಬಾಯಿ ಮತ್ತು ನಾಲಿಗೆ ಕೆಂಪು ವರ್ಣಕ್ಕಿರ್ಬೇಕಂತೆ, ಕಿವಿಗಳು ಕಿರಿದಾಗಿರ್ಬೇಕಂತೆ, ಹಾಗೂ ಮೊಣಕಾಳುಗಳು ಗಂಟೆಯಾಕಾರದಲ್ಲಿರಬೇಕಂತೆ, ಗೊರಸುಗಳು ಕೆಂಪಾಗಿ ಮತ್ತೆ ಗಟ್ಟಿಯಾಗಿರ್ಬೇಕಂತೆ, ಎದೆ ಇರೋದು ಅಗಲವಾಗಿರ್ಬೇಕು ಮತ್ತೆ ದೃಢವಾಗಿರ್ಬೇಕಂತೆ, ಹಿಣಲು ದೊಡ್ಡದಾಗಿರ್ಬೇಕು, ಚರ್ಮ ಮತ್ತೆ ಕೂದಲುಗಳು ಮೃದುವಾಗಿ ನುಣುಪಾಗಿ ಮತ್ತೆ ತೆಳುವಾಗಿರ್ಬೇಕಂತೆ, ಕೊಂಬುಗಳು ಕೆಂಪಾಗಿ ಮತ್ತೆ ತೆಳಿ ಇರಬೇಕಂತೆ, ಇನ್ನು ಬಾಲ ಇದೆಯಲ್ಲ ಅದು ಸಣ್ಣದಾಗಿರ್ಬೇಕು, ನೆಲವನ್ನ ತಾಗುವಂತಿರ್ಬೇಕು, ಕಣ್ಣುಗಳ ಅಂಚು ಕೆಂಪಿಗಿರಬೇಕು, ಉಚ್ಛ್ವಾಸ ನಿಶ್ವಾಸಗಳು ಬಹಳ ದೀರ್ಘವಾಗಿರಬೇಕು, ಮತ್ತೆ ಎತ್ತಿನ ಹೆಗಲು ಸಿಂಹದಂತೆ ಇರಬೇಕು, ಎತ್ತಿನ ಗಂಗೆ ದೊಗಲು ತೆಳುವಾಗಿ ಸಣ್ಣದಾಗಿರಬೇಕು, ಹಾಗೂ ಆಕರ್ಷಕ ನಡೆ ಇರಬೇಕು, ಅಂತ ಎತ್ತು ಶುಭಕರ ಅಂತ ಹೇಳ್ತಾರೆ. ಇದೆಲ್ಲವೂ ಸಹ ಎತ್ತಿನ ದೃಢ ಆರೋಗ್ಯವನ್ನು ಸೂಚಿಸುತ್ತೆ. ಈ ಶುಭ ಲಕ್ಷಣಗಳು ಎತ್ತಿನ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನಮಗೆ ಚೆನ್ನಾಗಿ ತೋರಿಸುತ್ತೆ. ಹಾಗಾಗಿ ನಾವು ಇದೆಲ್ಲಾನು ನೋಡ್ತೀವಿ. ಇನ್ನು ಬರ್ತಾ ನಾವು ಎತ್ತಿಗೆ ನಾವು ಸುಳಿಗಳು ಅಂತ ಹೇಳ್ತೀವಿ. ನಾವೆಲ್ಲ ಸುಳಿಗಳು ಎಷ್ಟಿದೆ ಅಂತ ನೋಡ್ತೀವಿ ಮೊದಲು ಎತ್ತು ಅಥವಾ ಹಸುಗೆ. ಇದನ್ನ ಹೇಳ್ತಾರೆ, ದೇಹದ ಎಡಪಾರ್ಶ್ವದಲ್ಲಿ ಎಡಮುರಿ ಇರುವ ಸುಳಿಗಳು ಇರಬೇಕು ಅಂತಾರೆ, ಬಲಪಾರ್ಶ್ವದಲ್ಲಿ ಬಲಮುರಿ ಇರುಗಳ ಸುಳಿ ಇರಬೇಕು ಅಂತಾರೆ. ಇದು ಶುಭ ಲಕ್ಷಣಗಳಂತೆ. ಹಾಗೆ ಹೇಳ್ತಾರೆ, ಜಿಂಕೆಯಂತೆ ಜಂಗೆಯುಳ್ಳ ಎತ್ತು ಸಹ ಶುಭಕರ ಅಂತ ಹೇಳ್ತಾರೆ. ವೈಡೂರ್ಯದಂತೆ ಕಣ್ಣುಗಳಿರಬೇಕು, ಮಲ್ಲಿಗೆ ಹೂವಿನಂತೆ ಕಣ್ಣುಗಳಿರಬೇಕು, ಅಥವಾ ನೀರ ಗುಳ್ಳಿಯಂತೆ ಕಣ್ಣುಗಳಿರಬೇಕು, ಹಾಗೂ ಕಣ್ಣು ರೆಪ್ಪೆಗಳು ದಪ್ಪನಾಗಿರಬೇಕು, ಗೊರಸಿನ ಹಿಂಭಾಗ ಒಡೆದೆ ಇರಬಾರದು, ಇವುಗಳು ಒಳ್ಳೆಯ ಲಕ್ಷಣ ಅಂತ ಹೇಳ್ತಾರೆ. ಇದೆಲ್ಲವೂ ಸಹ ಏನ್ ಸೂಚಿಸುತ್ತೆ ಅಂದ್ರೆ, ಎತ್ತು ಶಕ್ತಿವಂತನಾಗಿದೆ ಎನ್ನುವುದನ್ನು ಸೂಚಿಸುತ್ತೆ. ಈ ತರ ಎತ್ತು ಭಾರ ಎಳೆಯಲು ಯೋಗ್ಯವಾದ ಎತ್ತು ಅಂತಾರೆ. ಎತ್ತನ್ನ ನಾವು ನೋಡಿದ ಕೂಡಲೇ ನಮ್ಗೆ ಇದು ಅರ್ಥ ಆಗುತ್ತೆ, ಇದು ನಾವು ಗಾಡಿ ಕಟ್ಟಬಹುದು ಅಥವಾ ಇಲ್ಲ ಅಂತ. ಅವುಗಳಿಗೆ ಈ ಲಕ್ಷಣಗಳೆಲ್ಲ ಇರುತ್ತೆ. ಇನ್ನೂ ಲಕ್ಷಣಗಳು ಹೇಳ್ತಾರೆ, ಮೂಗು ಹಣೆಗಳ ಮೇಲೆ ಸುಳಿ ಎನ್ನುವುದು ಬಲಮುರಿಯಾಗಿರ್ಬೇಕಂತೆ, ಬಿಳಿಯದಾಗಿರ್ಬೇಕಂತೆ, ಅಥವಾ ತಾವರೆ ನೈದಿಲೆ ಅಥವಾ ಅರಗಿನ ಬಣ್ಣವಿರಬೇಕಂತೆ. ಅಂದ್ರೆ ಬಿಳಿ ಕಪ್ಪು ಅಥವಾ ಕೆಂಪು ಸುಂದರವಾದ ಬಾಲ ಇರಬೇಕಂತೆ. ವೇಗ ಎತ್ತು ಓಡೋ ಅಂತ ವೇಗ ಕುದುರೆಯಂತೆ ವೇಗ ಇರಬೇಕಂತೆ. ಮತ್ತೆ ಅದರ ಶಿಷ್ಟ ಉದ್ದನಾಗಿ ತೂಗುತ್ತಿರಬೇಕಂತೆ, ಹೊಟ್ಟೆ ದುಂಡಾಗಿರ್ಬೇಕಂತೆ, ತೊಡೆ ಕಿರಿದಾಗಿರ್ಬೇಕಂತೆ. ಈ ರೀತಿ ಇರೋ ಎತ್ತು ಹೆಚ್ಚು ಭಾರ ಸಾಗಿಸಲು ಹಾಗೂ ಹೆಚ್ಚು ದೂರ ಸಾಗಿಸಲು ಬಹಳ ಯೋಗ್ಯ ಅಂತ ಹೇಳ್ತಾರೆ. ಇನ್ನೂ ಹೇಳ್ತಾರೆ, ಈ ರೀತಿ ಎತ್ತು ಕುದುರೆಯಂತೆ ವೇಗ ಹೊಂದಿದೆಯಂತೆ. ಅಂದ್ರೆ ಎತ್ತಿನ ಗಾಡಿನಲ್ಲಿ ನಾವು ಕುದುರೆ ಗಾಡಿಯಷ್ಟು ವೇಗವಾಗೂ ಹೋಗ್ಬೋದು ಎತ್ತಿ ರೀತಿ ಇದೆ ಅಂತ ಹೇಳ್ತಾರೆ. ಇದು ಶುಭ ಫಲಗಳ ನೀಡುತ್ತದೆ ಅಂತ. ಶಕ್ತಿಯುತವಾದ ಎತ್ತಿರುವಾಗ ನಮಗೆ ಖಂಡಿತ ನಮಗೆ ಶುಭ ಫಲ ಸಿಕ್ಕೇ ಸಿಗುತ್ತೆ. ಇನ್ನು ಬರ್ತಾ ಇನ್ನೊಂದು ಶುಭಕರ ಲಕ್ಷಣ ಹೇಳ್ತಾರೆ, ಬಿಳಿಯ ವರ್ಣವಿರುವ ಪಿಂಗಳ ವರ್ಣದ ನೇತ್ರಗಳಿರುವ ಮತ್ತೆ ಕೊಂಬುಗಳು ತಾಮ್ರ ವರ್ಣದಲ್ಲಿರಬೇಕಂತೆ, ಕಣ್ಣುಗಳು ತಾಮ್ರ ವರ್ಣದಲ್ಲಿರಬೇಕಂತೆ, ಬಾಯಿ ಅಗಲವಾಗಿ ಹಾಗೂ ಅಗಲವಾದ ಹಣೆ ಇರಬೇಕಂತೆ. ಈ ತರ ಎತ್ತಿಗೆ ಹಂಸ ಅಂತ ಹೇಳ್ತಾರಂತೆ. ಬಹುಶಃ ನಾವು ಪಟ್ಟದ ಹಸು ಪಟ್ಟದ ಎತ್ತು ಅನ್ನೋ ಹೇಳೋದನ್ನ ನಾವು ಕೇಳಿದೀವಿ. ಈ ಪಟ್ಟದ ಹಸು ಪಟ್ಟದ ಎತ್ತಿನ ಲಕ್ಷಣಗಳೇ ಇದು. ಈ ಹಂಸ ಅನ್ನೋದೇ ಪಟ್ಟದ ಎತ್ತು. ಇದು ಅದೃಷ್ಟಕಾರಿಯಾಗಿದ್ದು ಇಡೀ ಹಿಂಡಿಗೆ ಹಾಗೂ ಇದರ ಒಡೆಯನಿಗೆ ಅದೃಷ್ಟವನ್ನು ತರುತ್ತದೆ ಅಂತ ವರಾಹಮೀರರು ಹೇಳಿದ್ದಾರೆ. ಹಾಗೆ ಇನ್ನೊಂದು ಎತ್ತಿನ ಲಕ್ಷಣ ಹೇಳ್ತಾರೆ, ಎತ್ತಿನ ಬಾಲ ನೆಲವನ್ನ ಮುಟ್ಟಬೇಕು, ಕೊಂಬುಗಳು ಮತ್ತೆ ಕಣ್ಣುಗಳು ಕೆಂಪಾಗಿರಬೇಕು, ಹಿಣಿಲು ಎತ್ತಿ ಕಾಣಬೇಕು, ಹಾಗೂ ಬಿಳಿ ಕೆಂಪು ಹಾಗೂ ಹಳದಿ ವರ್ಣದ ಮಿಶ್ರವಿರುವ ಎತ್ತು ಒಡೆಯನಿಗೆ ಅನುಗೋಲವೂ ಸಂಪತ್ತನ್ನು ಕೊಡುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪ ಅಂದ್ರೆ, ಇದು ಕೊಂಬು ಮತ್ತು ಕಣ್ಣುಗಳು ಕೆಂಪಾಗಿರುವುದು, ಹಿಣಿಲು ಪ್ರಧಾನವಾಗಿರುವುದು ಎತ್ತಿನ ಅದ್ಭುತವಾದ ಶಕ್ತಿಯನ್ನ ಸೋಸುತ್ತೆ. ಆಮೇಲೆ ಹೇಳ್ತಾರೆ, ಸಂಪೂರ್ಣವಾಗಿ ಬಿಳಿಯ ಬಣ್ಣದ ಕಾಳುಗಳನ್ನುಳ್ಳ ಎತ್ತಿನ ದೇಹವು ಯಾವುದೇ ಬಣ್ಣವಾಗಿದ್ದರೂ ಸಹ ಶುಭ ಫಲ ನೀಡುತ್ತದೆ ಅಂತ. ಸಾಮಾನ್ಯ ನಾವು ಎತ್ತು ಹಸು ನೋಡ್ಬೇಕಂದ್ರೆ ಬಿಳಿ ಹಸುನೇ ನಾವು ನೋಡಕ್ ಹೋಗ್ತೀವಿ. ನಮ್ ದೇಶದಲ್ಲಿ ಇರೋದು ಅಷ್ಟೇ, ಸಾಮಾನ್ಯವಾಗಿ ಹೆಚ್ಚಾಗಿ ನಾವು ಕಾಣೋದು ಬಿಳಿದೇನೆ. ಮತ್ತೆ ಈ ಔಷಧದಲ್ಲಿ ಹೇಳುವಾಗ ಈ ಬಿಳಿ ಹಸುಗೆ ಜಾಸ್ತಿ ಪ್ರಾಧಾನ್ಯ ಕೊಡ್ತಾರೆ, ಬಿಳಿ ಎತ್ತಿಗೆ ಪ್ರಾಧಾನ್ಯ ಕೊಡ್ತಾರೆ. ಹಾಗೆ ಇಲ್ಲೂ ಹೇಳ್ತಾರೆ, ಕಾಲುಗಳು ಎತ್ತಿನ ಕಾಲುಗಳು ಬಿಳಿ ಬಣ್ಣ ಆಗಿದ್ರೆ ದೇಹ ಯಾವ ಬಣ್ಣ ಆಗಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಇದು ಶುಭ ಫಲ ಕೊಡುತ್ತಂತೆ. ಇಷ್ಟೆಲ್ಲ ಹೇಳ್ಬಿಟ್ಟು ನಾವು ಒಂದು ಸಂಶಯ ಪಡಬಹುದು, ಇಷ್ಟೆಲ್ಲ ಲಕ್ಷಣಗಳಿರೋ ಶುಭ ಲಕ್ಷಣಗಳಿರೋದು ನಮ್ಗೆ ಎತ್ತಿ ಎಲ್ಲಿ ಸಿಗುತ್ತೆ ಅಂತ. ಇದು ಸಹ ಒಂದು ಒಪ್ಪತಕ್ಕಂತ ವಿಚಾರವೇನೆ. ಹಾಗೆ ಅದಕ್ಕೆ ಹೇಳ್ತಾರೆ ವರಾಹಮೀರರು, ಎಲ್ಲ ಶುಭ ಲಕ್ಷಣಗಳು ಸಿಗದೆ ಹೋದ್ರೂ ಪರವಾಗಿಲ್ಲ, ಭಾಗಶಃ ಶುಭ ಲಕ್ಷಣಗಳಿದ್ರೂ ಪರವಾಗಿಲ್ಲ, ಅದನ್ನು ತಗೋಬಹುದು. ಅಶುಭ ಲಕ್ಷಣ ಕಡಿಮೆ ಇರಬೇಕು, ಶುಭ ಲಕ್ಷಣಗಳು ಹೆಚ್ಚಾಗಿರಬೇಕು ಅಂತ ಹೇಳ್ತಾರೆ. ಎತ್ತುಗಳಿಂದ ಬೇಸಾಯ ನೆಲದ ಸಂಸ್ಕೃತಿಯ ತಳಪಾಯ, ಎತ್ತುಗಳಿಂದ ಬೇಸಾಯ ನೆಲದ ಸಂಸ್ಕೃತಿಯ ತಳಪಾಯ, ಎತ್ತುಗಳಾಗಿವೆ ರೈತನ ಬಾಳಿಗೆ ಅಭಯ, ಎತ್ತುಗಳಾಗಿವೆ ರೈತನ ಬಾಳಿಗೆ ಅಭಯ, ಅನ್ನದಾತನ ಪಾಲಿಗೆ ಸೂರ್ಯೋದಯ, ಅನ್ನದಾತನ ಪಾಲಿಗೆ ಸೂರ್ಯೋದಯ, ಸೂರ್ಯೋದಯ, ಸೂರ್ಯೋದಯ. ನೀನಾದಿ ಗಾದೆಯೋ ಎಲೆ ಮಾನವ, ಹದಿ ಹದಿ ಬಹು ನಾನು ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತು ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಸಂಜೆಯ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿವಿಧ ಜಾನುವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ತಯಾರಿಸಬಹುದಾದ ಔಷಧಗಳ ಬಗ್ಗೆ ತಜ್ಞ ವೈದ್ಯರಿಂದ ವಿವರವಾದ ಮಾಹಿತಿ ನೀಡುತ್ತದೆ ಜನಪದ ಪಶುವೈದ್ಯ ತಪ್ಪದೇ ಆಲಿಸಿ ಪ್ರತಿ ಶನಿವಾರ ಸಂಜೆ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಮೂಡಿಬರುತ್ತಿದೆ ಜಾನುವಾರುಗಳ ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತಾದ ಬಾನುಲಿ ಸರಣಿ ಜನಪದ ಪಶುವೈದ್ಯ ಬಿತ್ತದೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುತ್ತದೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಇನ್ನು ಎತ್ತಿನ ವೈದ್ಯ ಎತ್ತಿಗೂ ರೋಗ ಬರುತ್ತೆ ಇದ್ರ ಬಗ್ಗೆ ಚಾವುಂಡರಾಯನ ಲೋಕೋಪಕಾರ ಗ್ರಂಥದ ನರಾದಿ ವೈದ್ಯ ಪ್ರಕರಣ ಅಧಿಕಾರದಲ್ಲಿ ಹೇಳಿದ್ದಾರೆ ಅವರು ಹೇಳಿರೋದು ಹೇಗಪ್ಪ ಅಂದ್ರೆ ಎತ್ತನ್ನ ಹೇಗೆ ಸಾಧು ಮಾಡೋದು ಅಂದ್ರೆ ಸಾಮಾನ್ಯವಾಗಿ ಎತ್ತು ಕಡಸು ಅಂತ ಹೇಳ್ತೀವಲ್ಲ ಆ ಕಡಸಿನ ಹೇಗೆ ನಾವು ಪಳಗಿಸೋದು ಇದನ್ನ ಎತ್ತನ್ನ ಸಾಧು ಮಾಡಿಸೋದು ಅಂತ ಹೇಳುದು ಎತ್ತಿಗೆ ನಾನಾ ರೋಗಗಳಿದೆಯಂತೆ ಅವುಗಳಲ್ಲಿ ಕೆಲವನ್ನ ಹೇಳಿದ್ದಾರೆ ಮುಖರೋಗ ಒಂದು ಬಾಯಿ ರೋಗ ಒಂದು ಕೆಮ್ಮು ಕಣ್ಣಿನ ಹೂವು ಬಾವುಗಳು ಹೊಟ್ಟೆಯುಬ್ಬರ ಶೂಲೆ ಜ್ವರ ನರಡು ಕಣ್ಣು ಬೇನೆ ಮೂಗಿನ ತೆರೆ ಕೋಗಿಲೆ ರೋಗ ಮಂಕು ರೋಗ ರೋಗ ಮಂಕು ರೋಗ ಕೊಳಗು ಗುರು ಅಡ್ಡನಾಳಿ ಪುಣ್ಣುಗಳು ಕೊಂಬಿನ ಪುಣ್ಣುಗಳು ಪೆಗಲು ಉಚ್ಚುವುದು ಅರುಚಿಯಿಂದ ಆಗಿರುವ ನಿತ್ರಾಣ ಇದರ ಜೊತೆಗೆ ಎತ್ತಿಗೆ ಸುಮಾರು ಇನ್ನೂ 96 ಬಗೆಯ ರೋಗಗಳಿದೆಯಂತೆ ಎಲ್ಲದಕ್ಕೂ ಚಿಕಿತ್ಸೆ ಇರೋಳಗೆ ಹೇಳಿದ್ದಾರೆ ಒಂದು ಮುಖ್ಯವಾದ ಚಿಕಿತ್ಸೆ ಬಹುಶಃ ಒಂದು ನಾವು ಏನ್ ಎತ್ತಿಗೆ ಹಸುವಿಗೆ ಸಂಜೀವಿನಿ ಅಂತ ಹೇಳ್ಬೋದು ಅದನ್ನ ನಾನಿಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ ಬಹಳ ಚೆನ್ನಾಗಿದೆ ಇದನ್ನ ಯಾರು ಬೇಕಾದ್ರೂ ಮಾಡಬಹುದು ದ್ರವ್ಯಗಳೆಲ್ಲ ಗ್ರಾಮಗಳಲ್ಲೇ ಸಿಗುತ್ತೆ ನಾವು ಇದನ್ನ ಎಲ್ಲೂ ಹುಡ್ಕೊಂಡೋಗ ಅಗತ್ಯ ಇಲ್ಲ ತುಂಬೆ ಸೊಪ್ಪು ಲಕ್ಕಿ ಸೊಪ್ಪು ಸೋರೆ ಸೊಪ್ಪು ಸುಣ್ಣ ಎಕ್ಕೆ ಸೊಪ್ಪು ಸಾಸಿವೆ ಮತ್ತೆ ವಿಳ್ಳೆದೆಲೆ ಇವುಗಳನ್ನ ಸಮ ಪ್ರಮಾಣದಲ್ಲಿ ಸೇರಿಸಿ ಚೆನ್ನಾಗಿ ಒರಳಿನಲ್ಲಿ ಅರಿಯೋದು ಅರದು ಬಿಟ್ಟು ನಮಗ್ ಸಿಗೋದನ್ನ ಅಂಬಲದಲ್ಲಿ ಕದಡಬೇಕು ಅಂಬಲ ಅಂದ್ರೆ ನಾವು ಅಕ್ಕಿಲ್ ಬೇಕಾದ್ರು ಮಾಡಬಹುದು ರಾಗಿಲ್ ಬೇಕಾದ್ರು ಮಾಡಬಹುದು ಸೊಪ್ಪುಗಳನ್ನ ಇನ್ನೊಂದ್ಸರಿ ಹೇಳ್ಬೋದಾ ತುಂಬೆ ಸೊಪ್ಪು ಲಕ್ಕಿ ಸೊಪ್ಪು ಸೋರೆ ಸೊಪ್ಪು ಸುಣ್ಣ ಎಕ್ಕೆ ಎಲೆ ಸಾಸುವೆ ಮತ್ತು ವಿಳ್ಳೆದೆಲೆ ಇವುಗಳನ್ನ ಅಂಬಲದಲ್ಲಿ ಕದಡಬೇಕು ಇವುಗಳನ್ನ ಮೊದಲು ಒರಳಲ್ಲಿ ಅರಿಬೇಕು ಅರದು ಬಿಟ್ಟು ನಾವು ಏನ ತೊವೆ ಬರುತ್ತೆ ಅದನ್ನ ನಾವು ಅಂಬಲದಲ್ಲಿ ಕದಡಿಬಿಟ್ಟು ಅದಕ್ಕೆ ಎಣ್ಣೆ ಸೇರಿಸ್ಬಿಟ್ಟು ಎಣ್ಣೆ ಅಂದ್ರೆ ಸಾಮಾನ್ಯವಾಗಿ ಎಳ್ಳೆಣ್ಣೆನೇ ಅದನ್ನ ಎತ್ತಿಗೆ ಕುಡಿಸಬಹುದು ಇದರಿಂದ ಜೀವದನಗಳ 96 ಬಗೆಯ ರೋಗಗಳು ಗುಣವಾಗುತ್ತೆ ಅಂತ ಚಾವುಂಡರಾಯರ್ ಹೇಳಿದ್ದಾರೆ ಬಹುಶಃ ಇದನ್ನ ನಾವು ಒಂದು ಪ್ರಮುಖ ಚಿಕಿತ್ಸೆ ಅಂತಾನೆ ನಾವು ತಗೋಬಹುದು ಇನ್ನು ಎತ್ತನ್ನ ಹೇಗೆ ಸಾಕಬೇಕು ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೃಷಿ ಪರಾಶರ ಅನ್ನೋ ಗ್ರಂಥದಲ್ಲಿ ಹೇಳಿದ್ದಾರೆ ಈ ಕೃಷಿ ಪರಾಶರ ಅನ್ನೋದು ಒಂದು ಹಳೆಯ ಸಂಸ್ಕೃತ ಗ್ರಂಥ ಇದು ಸುಮಾರು ಇದು ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿ ಇದನ್ನ ಬರೆದಿದ್ದಾರೆ ಅಂತ ಹೇಳ್ತಾರೆ ಅದರೊಳಗೆ ಎತ್ತಿನ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಆ ಯಜಮಾನನಿಗೆ ಮತ್ತೆ ಗೋಪಾಲಕನಿಗೆ ಎತ್ತಿನ ಬಗ್ಗೆ ನಿಗಾ ಅನ್ನೋದು ಬಹಳ ಇರಬೇಕಂತೆ ಆ ನಿಗಾ ಅನ್ನೋದು ಇರಬೇಕು ಅಂತಾನೆ ಈಗ ನಾವು ಗಮನಿಸಬಹುದು ಕೃಷಿಕರು ಮನೆಯ ಮುಂದ್ಗಡೆನೆ ಎತ್ತಿನ ಕಟ್ತಾರೆ ಮನೆ ಹಿಂದ್ಗಡೆ ಎತ್ತಿನ ಕಟ್ಟಲ್ಲ ಅವ್ರು ಹೇಳೋದು ಹೇಳಪ್ಪ ಅಂತಂದ್ರೆ ಆ ಒಂದು ನಿಗಾ ವಹಿಸಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಮುಂದ್ಗಡೆ ನಾವು ಹೋಗೋದು ಹೋದ ತಕ್ಷಣ ಎತ್ತನೇ ನೋಡೋದು ಇದಕ್ಕಾಗಿ ಎತ್ತಿನ ಬಗ್ಗೆ ಬಹಳ ನಿಗಾ ಇರಬೇಕು ಯಾವ ಕೃಷಿಕನಿಗೆ ಯಜಮಾನನಿಗೆ ಎತ್ತಿನ ಬಗ್ಗೆ ನಿಗಾ ಮಾಡಲ್ವೋ ಅವನಿಗೆ ಇಡೀ ಸಂಪತ್ತೇ ನಾಶವಾಗುತ್ತೆ ಅಂತ ಹೇಳಿದ್ರೆ ನಿಜ ಅದು ಎತ್ತಿಲ್ದವರೇ ಬದುಕೇ ಇಲ್ಲ ಕೃಷಿ ಇಲ್ದವರೇ ಬದುಕಿಲ್ಲ ಉಳುಮೆಗೆ ನಮಗೆ ಎತ್ತ ಬೇಕೇ ಬೇಕು ಅದ್ರ ಬಗ್ಗೆ ನಿಗಾ ವಹಿಸಿದ್ರೆ ಉಳಿಮೆ ಆಗಲ್ಲ ಉಳಿಮೆ ಇಲ್ಲ ಅಂದ್ರೆ ಊಟ ಇಲ್ಲ ಊಟ ಇಲ್ಲ ಅಂದ್ರೆ ಏನು ಇಲ್ಲ ಹಾಗೆ ಹೇಳ್ತಾರೆ ತನ್ನ ಪಶು ಸಂಪತ್ತಿನ ಬಗ್ಗೆ ಯಾರು ನಿಗಾ ಇಡಲ್ವೋ ಅವನಿಗೆ ಕೃಷಿ ನಿಷ್ಪ್ರಯೋಜಕ ಅಂತ ಹೇಳ್ತಾರೆ ಪಶು ಸಂಪತ್ತು ಅಂದ್ರೆ ಎತ್ತು ಅತ್ಯಮೂಲ್ಯವಾದ ಒಂದು ಪಶು ಸಂಪತ್ತು ಎತ್ತಿಲ್ಲ ಅಂದ್ರೆ ಕೃಷಿನೂ ಸಫಲ ಆಗಲ್ಲ ಅಂತ ಹೇಳ್ತಾರೆ ಹಾಗೆ ಹೇಳ್ತಾರೆ ಉಳಿಮೆ ಮಾಡುವಾಗ ಎತ್ತರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರದು ಅಂತ ಹೇಳ್ತಾರೆ ಎತ್ತಿಗೆ ತೊಂದರೆ ಕೊಟ್ಟು ನಾವು ಎರಡು ಪಟ್ಟು ಫಸಲು ತಗೊಂಡ್ರು ನಮಗೇನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಎತ್ತಿನ ಆರೋಗ್ಯವನ್ನ ವರ್ಷ ಪೂರ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ ಇವರು ಎತ್ತಿಗೆ ಒಂದು ಆಹಾರವನ್ನ ಹೇಳಿದ್ದಾರೆ ಸುಲಭ ಆಹಾರ ಹೇಳಿದ್ದಾರೆ ಕಬ್ಬು ಯವ ಮತ್ತೆ ಗೋಧಿ ಇದನ್ನ ಇತರೆ ಆಹಾರಗಳ ಜೊತೆ ಸೇರಿಸ್ಕೊಡಬಹುದು ಅಂತ ಹೇಳಿದ್ದಾರೆ. ಯವ ಅಂದ್ರೇನು? ಯವ ಅಂದ್ರೆ ಜವೆ ಗೋಧಿ. ಸಾಮಾನ್ಯವಾಗಿ ಜವೆ ಗೋಧಿ ಅನ್ನೋದು ನಮ್ ಕಡೆ ಅಷ್ಟು ಬೆಳೆಯೋದು ಕಡಿಮೆ ಆಗ್ಬಿಟ್ಟಿದೆ. ಇದು ಈಗ್ಲೂ ಸಹ ಇದು ಉತ್ತರ ಪ್ರದೇಶ ಮತ್ತೆ ಉತ್ತರ ಭಾರತದಲ್ಲಿ ಬೆಳೀತಾರೆ. ಮತ್ತೆ ಎತ್ತನ್ನ ಹೇಳ್ತಾರೆ ಬಿಸಿಲಲ್ಲಿ ಖಂಡಿತವಾಗ್ಲೂ ಮೇಯಿಸಬಾರದು ಅಂತಾರೆ. ಎತ್ತನ್ನ ಮಾತ್ರ ಬೆಳಿಗ್ಗೆ ಹೊತ್ತೇ ಮೇಯಿಸಬೇಕು ಹಾಗೂ ಸಂಜೆ ಮೇಯಿಸಬೇಕು. ಬಿಸಿಲಲ್ಲಿ ಎತ್ತನ್ನ ಯಾವುದೇ ಕಾರಣಕ್ಕೂ ಮೇಯಿಸಬಾರದು ಅಂತ ನಿರ್ಬಂಧನೂ ಹಾಕಿದ್ದಾರೆ. ಆಮೇಲೆ ಎತ್ತನ್ನ ಹೇಗೆ ಗೋಶಾಲೆಯಲ್ಲಿ ಇಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಹಸು ಮತ್ತೆ ಎತ್ತು ಎರಡೂ ಗೋಶಾಲೆಯಲ್ಲಿ ಇರಬೇಕಂತೆ. ಗೋಶಾಲೆ ದೃಢವಾಗಿರ್ಬೇಕಂತೆ. ಆಮೇಲೆ ಗೋಶಾಲೆಯಲ್ಲಿ ಏನೇನು ಇರಬಾರದು ಅಂತ ಹೇಳ್ತಾರೆ. ಈ ಗೋಶಾಲೆಯಲ್ಲಿ ಕಂಚಿನ ಪಾತ್ರೆಯಲ್ಲಿ ನೀರನ್ನ ಇಡಬಾರದು, ಬೇಯಿಸಿದ ಅನ್ನ ಇರಬಾರದು, ಮೀನು ತೊಳೆದ ನೀರು ಇರುವ ಪಾತ್ರೆ ಇಡಬಾರದು, ಹತ್ತಿ ಇಡಬಾರದು, ಪೊರಕೆ ಇಡಬಾರದು, ಹಳೆ ಅನ್ನವನ್ನ ಇಡಬಾರದು. ಬಹುಶಃ ಇನ್ನೊಂದು ಈಗಿನ ಕೃಷಿಕರು ಅತ್ಯಂತ ಹೆಚ್ಚಾಗಿ ಗಮನಿಸಬೇಕಾಗಿರೋದು ಆಡುಗಳನ್ನ ಮಾತ್ರ ಗೋಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ಕಟ್ಟಬಾರದು ಅಂತಾರೆ. ಆಡುಗಳನ್ನ ಕಟ್ಟಿದ್ರೆ ಎತ್ತುಗಳಿಗೆ ಆರೋಗ್ಯಕ್ಕೆ ತೊಂದರೆ, ಜೀವಕ್ಕೆ ತೊಂದರೆ ಅಂತಾನು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಹೇಳಿದರೆ ಪ್ರತಿದಿನವೂ ಗೋಶಾಲೆಯಲ್ಲಿ ಸಗಣಿ ಮತ್ತು ಗಂಜಲ ತೆಗಿಲೇಬೇಕು, ಅದು ಯಾವತ್ತೂ ಅಲ್ಲಿ ಬಿಡಬಾರದು ಅಂತಾನು ಹೇಳಿದ್ದಾರೆ. ಹೀಗೆ ನಮ್ಮ ವೇದ ಕಾಲದ ಗ್ರಂಥಗಳಲ್ಲಿ ಎತ್ತಿನ ಬಗ್ಗೆ ಬಹಳ ಚೆನ್ನಾದ ವಿವರಣೆ ಇದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕು ಅಂದ್ರೆ ಕಾಳಿದಾಸನ ರಘುವಂಶ, ಇದರಲ್ಲೂ ಸಹ ಎತ್ತಿನ ಬಗ್ಗೆ ಒಳ್ಳೆಯ ವಿವರಣೆ ಇದೆ. ಇದರಿಂದ ನಮಗೆ ಏನಿಸುತ್ತಪ್ಪ ಅಂದ್ರೆ ಎತ್ತಿನ ಬಗ್ಗೆ ನಮ್ಮ ವೇದ ಕಾಲದಿಂದಾನೂ ಸಹ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಕೊಂಡಿದ್ದಾರೆ ಹಾಗೂ ಇದನ್ನ ನಾವು ಕಾಪಾಡಿಕೊಂಡು ಬಂದು ಅನುಸರಿಸಿಕೊಂಡು ಬರೋದು ನಮ್ಮ ಕರ್ತವ್ಯ ಆಗಿದೆ. ಎತ್ತಿದ್ರೆ ಖಂಡಿತ ನಮಗೆ ಅಭಿವೃದ್ಧಿ ಸಂಪತ್ತು ಖಂಡಿತ ಇದೆ, ಇವತ್ತಿಗೂ ಇದೆ. ಹೀಗಾಗಿ ನಾವು ಎತ್ತಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟು ನಮ್ಮ ಒಂದು ಪಾರಂಪರಿಕ ಕೃಷಿಯನ್ನ ಕಾಪಾಡಿಕೊಂಡು ಹೋಗೋದು ಅತಿ ಮುಖ್ಯವಾಗಿದೆ ಅಂತ ಹೇಳಿ ಈ ನನ್ನ ಒಂದು ಕಿರು ಭಾಷಣವನ್ನು ಮುಗಿಸ್ತೇನೆ. ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ, ಅನುಭವಿ ಕೃಷಿಕರೊಂದಿಗೆ ಸಂವಾದ, ನೇರ ಫೋನಿನ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಚಿನ್ನದ ಗೆಂಡೆ ಬಾನಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ. ಆಲಿಸಿ ಅನುಸರಿಸಿ. ಪ್ರತಿ ಭಾನುವಾರ ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಈವರೆಗೂ ವೇದ ಕಾಲದಲ್ಲಿ ಎತ್ತುಗಳ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಹಾಗೂ ಎತ್ತುಗಳ ಬಗ್ಗೆ ಇರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೂಲಂಕುಷವಾಗಿ ಮಾಹಿತಿಯನ್ನು ನೀಡಿದಿರಿ. ತುಂಬಾ ಅನುಕೂಲ ಆಯಿತು. ನಮಸ್ಕಾರ. ನಮಸ್ಕಾರ.